ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1-800-112-356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಕಾರ್ಡ್ ನಂಬರ್ ಅಥವಾ CVV ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, OTP, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳೋಣ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು HS ಚಂದ್ರಮ್ಮ. ಏನ್ ಮಾಡ್ತಾ ಇದೆ? ಹಿಂದೆ ಎಲ್ಲವಾ ಭತ್ತ ಎಲ್ಲ ಬೆಳೆದಿದ್ರಲ್ಲ, ಏನ ಈ ಮೇ ಜೂನ್ ಅಲ್ಲೆಲ್ಲ ಭತ್ತ ನಾಟಿ ಮಾಡಿದ್ರೆ ಅದ್ ಈ ಟೈಮಿಗೆ ಬರ್ತದಂತೆ, ನವೆಂಬರು ಡಿಸೆಂಬರ್ ಟೈಮಿಗೆ ಬರುತ್ತಂತೆ. ಅದೇ ಕೇಳಿದ್ಯಾ, ಕಪ್ಪು ಭತ್ತ, ಕಪ್ಪು ಅಕ್ಕಿ ಅಂತಾರಲ್ಲ, ಅಕ್ಕಿ ಕಪ್ಪದ? ಕಪ್ಪಕ್ಕಿ. ಓ, ಇದೇನು ಹೊಸದ ಕೇಳಂಗ ಅನಿಸ್ತೈತಪ್ಪ ನಂಗೆ. ಎಲ್ಲ ಹಂಗೆ ಹೇಳ್ತಾರೆ, ಕಪ್ಪಕ್ಕಿ ಇದೆ ಅಂತ, ಕಪ್ಪಕ್ಕಿ ಇದೆ ಅಂತ, ಕಪ್ಪಕ್ಕಿ ಅಂತಾರೆ. ಆ ಕಪ್ಪಕ್ಕಿ ಅಂದ್ರೆ ಭಾರಿ ವಿಶೇಷ ಅಂತ ಅದು. ಅದ್ರಲ್ಲಿ ಏನು ಭಾರಿ ಪೌಷ್ಟಿಕಾಂಶ ಇರುತ್ತಂತೆ, ಊಟ ತಿಂದ್ರೆ ಭಾರಿ ರುಚಿ ಕೊಡುತ್ತಂತೆ. ಹೌದಾ? ಆಸನದ ಕಡೆ ಎಲ್ಲ ಬೆಳೀತಾರೆ ಈಗ. ಅಲ್ಲ, ನೀನು ಅದನ್ನೇ ಯೋಚನೆ ಮಾಡ್ತಾ ಕೂತಿ ಅಂತ ನಾನು ಚಂದ್ರಕ್ಕೆ ಯಾಕೆ ಸುಮ್ನೆ ಕೂತವಳೆ ಅಂತ ಅನ್ಕೊಳ್ಳೋದು. ನೋಡಿದ್ರೆ ನೀನ್ ಭತ್ತದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಓ, ಮತ್ತೆ ಏನ್ ಮಾಡೋದು, ಏನಾರು ಒಂದ್ ಮಾಡ್ಬೇಕಲ್ಲ, ಸುಮ್ನೆ ಕೂತ್ರ ಆಯ್ತದ? ಓ, ಇರು ಇರು ನೋಡಲಿ, ಹೆಂಗೆ ದರ ದರ ದರ ದರ ಅಂತ ನಡ್ಕೋಬತ್ತ ನಮ್ಮ ಮನೆಯ. ಓ ಶಂಕರಣ್ಣ, ಇದ್ಯಾಕೆ ಹಿಂಗ್ ಇಷ್ಟೊಂದು ಬಿರ್ಸಂಗ್ ನಡ್ಕೊಂಡು ಹೋಯ್ತಿದ್ಯಾ ಯಾಕೆ? ಏ, ಚಳಿ ಶುರು ಆಗ್ಬಿಡ್ತಲ್ಲ ಶಂಕರಣ್ಣ, ಇನ್ನೇನು ಜಾಸ್ತಿ ಆಗ್ಬಿಡ್ತ ಮುಂದಿನ ವಾರದಿಂದ? ಅಲ್ಲ, ಕೊರೆ ಆಗ್ಲಿ ಬೀಳ್ತೈತ, ಇನ್ನೇನು ಕೊರೆ ಬೀಳ್ತೈತ, ಈ ಮಳೆ ಐತಲ್ಲ, ಹಂಗಾಗ ಒಂದ್ ಸ್ವಲ್ಪ ತಡ್ಕೊಂಡೈತ, ಹೋಳಿಗೆ ಶುರು ಆಗ್ಬಿಡ್ಬೇಕಾಯ್ತು. ಅದಕ್ಕೆ ಈಗಲಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಫಾಸ್ಟ್ ಆಗಿ ನಡೆಯೋದು, ಓಡೋದು ಮಾಡಿದ್ರೆ ಯಾವ ಚಳು ಬರೋದಿಲ್ಲ, ಎಂತದ್ದು ಬರೋದಿಲ್ಲ. ಅಲ್ಲ, ಅದ್ ನಿಜ, ಆದ್ರೂ ನೀನು ಈಗ ಒಂದ್ ವಾರದಿಂದ ಚಳಿ ಅಂತ ತರದಲ್ಲಿ ಹಿಂಗೆ ಈಗಲೇ ನೀನು ಇಷ್ಟೊಂದು ವೇಗವಾಗಿ ಹೊಂಟ್ಬಿಟ್ಟಲ್ಲ, ಯಾಕೆ ಅಂತವ? ಅಂತ ಅಂದ್ರೆ ಈಗ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಶಂಕರಣ್ಣ, ಇವತ್ತಿನ ಕಾಲದಲ್ಲಿ ನಾವು. ಯಾಕೆ ಅಂತ ಅಂದ್ರೆ ಮುಂದ ಏನ್ ಬರ್ತದೋ ಏನ್ ಬಿಡ್ತದೋ ಬಂದಾಗ ನಾವು ಇದ್ ಮಾಡ್ಕೊಳ್ಳೋದಕ್ಕೆ ಮೊದಲೇ ತಯಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಇತ್ತ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಅವಾಗ ಬಾವಿ ತೊಡಕ್ಕೆ ಶುರು ಮಾಡಿದ್ರು ಅಂತ ಅಂತ ಅಂತಾರಲ್ಲ, ಹಂಗ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಡ್ವಾನ್ಸ್ಡ್ ಆಗಿರ್ಬೇಕು ನಾನು ಅಂತ ಅನ್ಕೊಂಡು ಎಲ್ಲ ತಯಾರಿ ಮಾಡ್ಕೊತಿರ್ತೇನೆ. ಅಂದ್ರೆ ನಿಮ್ದು ಸಿಕ್ಕಾಪಟ್ಟೆ ಪಿರಿ ಪ್ಲಾನ್ ಅಂತಾನು? ಪ್ಲಾನ್ ಮಾಡ್ಕೊಳ್ಳೇ ಇಲ್ಲ ಅಂತ ಅಂದ್ರೆ ಕಷ್ಟ ಐತೆ. ಯಾಕೆ ಅಂತ ಅಂದ್ರೆ ಸ್ಪರ್ಧಾ ಯುಗ ಅಂತಾರಲ್ಲಪ್ಪ, ಇದ ಸ್ಪರ್ಧಾ ಯುಗ ಅಂತಾರೆ. ಆಮೇಲೆ ಎಲ್ಲ ಬಾರಿ ಫಾಸ್ಟ್ ಎಲ್ಲದೂ, ಬರೀ ಕಾಂಪಿಟೇಷನ್ ಬರೀ ಫಾಸ್ಟ್. ಆ ಫಾಸ್ಟ್ ನಾವು ರೈತರು ನಾವ್ಯಾಕೆ ಫಾಸ್ಟ್ ಆಗ್ಬಾರ್ದು ಅಲ್ವಾ? ಈಗ ನಾವ್ ಹಿಂದುಳಿದು ಹಿಂದುಳಿದೆ, ಈಗ ದೇಶ ಮುಂದೆ ಬತ್ತು, ನಾವ್ ಮಾತ್ರ ಹಿಂದುಳ್ಕೊಬಿಟ್ಟು. ಅದಕ್ಕೋಸ್ಕರ ನಾವು ಹಿಂದುಳಿಬಾರ್ದು. ದೇಶ ಇವತ್ ಹೆಂಗ್ ಮುಂದ್ಕೋಯ್ತೈತೋ ನಾವು ಮುಂದಕ್ಕೆ ಹೋಗ್ಬೇಕು, ನಾವು 4 ಜನ ತರ ಬದುಕ್ಬೇಕು ಅನ್ನೋ ಕಾರಣದಿಂದಾಗಿ ಎಲ್ಲಾ ತರದಲ್ಲೂ ಒಂದ್ ಸ್ವಲ್ಪ ಅಪ್ಡೇಟ್ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು. ಅಲ್ಲ, ಈ ನಮ್ ದೇಶ ಮುಂದುವರಿತಿರೋದು ನಮ್ಮಿಂದಾನೆ ಅಲ್ವಾ, ರೈತರಿದ್ರೆ ತಾನೇ ದೇಶ. ಹೌದೌದು, ನಮ್ಮಿಂದಲೇ ಮುಂದುವರಿತಿದೆ. ಆದ್ರೆ ನಾವ್ ಹಿಂದುಳಿದಿದ್ವಲ್ಲ ಅಂತ ಬೇಜಾರಾಗ್ಬಿಟ್ಟು. ಯಾಕೆ ಅಂತ ಅಂದ್ರೆ ಈಗ ಕಷ್ಟಪಟ್ಟು ಮಾಡಿದ್ರೆ ಅಲ್ಲೇ ಇರೋದು, ಈಗ ಉಂಡರು ತಿಂದರು ಮ್ಯಾಕ್ ಹೋಗೋದು ಅಂತ ಅಂದ್ರೆ ಹೊಟ್ಟರೋಕಲ್ವಪ್ಪ. ಅಲ್ಲ ಈಗ ಆಯ್ತಿರೋದೇ ಅದೇ ಪರಿಸ್ಥಿತಿ ಕಂತಾಗ. ನಾವು ಬೆಳೆಯೋದು, ನಾವು ಕೊಡೋದು, ಅವ್ರು ತಿಂದು ಆರಾಮಾಗಿ ಮುಂದಕ್ಕೆ ಹೋಗೋದು. ನಾವು ಇದೇನೋ ಚೆನ್ನಾಗಿಲ್ದಿರೋದು, ಹಳಸಲು ಪಲಸ ಇಟ್ಕೊಂಡು ನಾವ್ ಹಿಂಗೆ ಹಿಂದೆ ಉಳ್ಕೊಂಡಿರೋದು. ಅದೇ ಈ ಗಾದೆಗಳು ನೋಡು, ಸಿಕ್ಕಾಪಟ್ಟೆ ಮಾಡ್ಬಿಟ್ಟು ನಮ್ ಹಿರಿಯರು ಈ ಗಾದೆಗಳು ಮಾಡಿದ್ರು ಇನ್ನು ನಾವು ಬುದ್ಧಿ ಕಲ್ತಿಲ್ಲ ನೋಡು. ಅಲ್ಲ ಮಾಡಿರೋದು ಅಷ್ಟೇ ನಾವು. ಅದೇನೋ ದುಡ್ಡು ಹಾಸಿಗೆ ಬೆಲ್ಲ ಮಾರ್ಬಿಟ್ಟು ಚೀಲ ನೆಕ್ತಿದ್ರಂತೆ, ಹಂಗಾಗ್ಬಿಟ್ಟೈತೆ ನಮ್ ಪರಿಸ್ಥಿತಿ. ಅಲ್ಲ ಇಲ್ದಿದ್ರು ನಮ್ ರೈತರು ಮಾಡ್ಕೊಳ್ಳೋದು ತಪ್ಪು ಅಥವಾ ಸರಿಯೋ ಅರ್ಥನೇ ಹಾಕಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಯಾಕೆ ಹಿಂಗ್ ಮಾಡ್ತಾನೆ ಅಂತಂದ್ರೆ, ಅವನಿಗೆ ಈ ಕಷ್ಟಪಟ್ಟಿರ್ತಾನೆ, ದುಡ್ಡು ಬೇಕು. ಈಗ ಜನ ಏನ್ ಮಾಡ್ತಾರೆ, ಚೆನ್ನಾಗಿರೋದಕ್ಕೆ ಮಾತ್ರ ದುಡ್ಡು ಕೊಡ್ತಾರೆ. ಆಯ್ತಾ, ಇವನ್ ಏನ್ ಮಾಡ್ತಾನೆ, ಚೆನ್ನಾಗಿರೋದಂತ ಅಂದಾಗ ಮಾರ್ತಾನೆ, ಅಲ್ಪ ಸ್ವಲ್ಪ ಚೆನ್ನಾಗಿಲ್ದಿರೋದನ್ನ ಇವನ್ ಇಟ್ಕೊಂಡು ಬಳಸ್ತಾನೆ. ಈಗ ಇವನ್ ಆರೋಗ್ಯ ಹಾಳಾಯ್ತದ, ಅದೇ ಇವನಿಗೆ ದುಡ್ಡು ಸಿಗ್ತದ ಆಟೆಯ. ಅಂದ್ರೆ ಈಗ ದುಡ್ಡಿದ್ರೆ ಜೀವನ ಅನ್ನೋದಲ್ಲ ಆಗ್ಬಿಟ್ಟೈತಲ್ಲ, ಹಂಗಾಗಿ ಚೆನ್ನಾಗಿರೋದನ್ನ ಮಾರಾಟ ಮಾಡಕ್ಕೆ ಮಾಡ್ಕೊಬಿಟ್ಟು ಸ್ವಲ್ಪ ಹಿಂಗ ಆಗ್ಬಿಟ್ಟ ನಮ್ ರೈತ ಅಂತ ಅನ್ಸ್ತದೆ. ಈಗ ತಿನ್ನೋದು ಉಣ್ಣದು ಅಂತ ಅಂದ್ರೆ ಶಂಕರಣ, ಈ ಹಳಬ್ರಳ ಹಂಗೆ ನಾವೇನ್ ಕಂಡ್ಗ ತಿನ್ನಕಲ್ಲ. ಅಲ್ಲ ಯಾರು ತಿನ್ನಕಲ್ಲ ಬಿಡು. ಆಯ್ತಾ, ನಾವ್ ಏನ್ ಬೆಳೆದಿರ್ತೀವೋ ಅದ್ರಲ್ಲೂ ಅಷ್ಟು ಇಟ್ಕೊಳ್ಳೋಣ ಬಿಡು. ಅಲ್ಲ ಇಟ್ಕೊಳ್ಳೇಬೇಕು. ಯಾಕೆ ಅಂತ ಅಂದ್ರೆ ಈಗ ಒಂದ್ ಆಲೂಗಡ್ಡೆ ಆಗ್ಬೋದು, ಶುಂಠಿ ಆಗ್ಬೋದು, ಕಾಳು ಕಡ್ಡಿ ಆಗ್ಬೋದು, ಅವ್ ಇಟ್ಕೊಂಡು ಅದ್ ತಿಂತೀವಿ ನಾವು. ದುಡ್ಡಿಗೆ ಮಾರಾಟ ಮಾಡ್ತೀವಲ್ಲಪ್ಪ, ದುಡ್ಡು ತಿನ್ನಕಾದ. ಅಲ್ಲ ಯಾರು ದುಡ್ಡು ತಿನ್ನಕಾಕಿಲ್ಲ ಬಿಡು, ಬೆಳೆದ್ರೆ ಮಾತ್ರ ಅಷ್ಟೇ ಜೀವನ. ಅದಕ್ಕೋಸ್ಕರವ ನಮ್ಗೆ ಎಷ್ಟಾಯ್ತದೋ ಅಷ್ಟು ತಿನ್ನುವಷ್ಟು ಚೆನ್ನಾಗಿ ನಾವು ನಮ್ಮ ಮಕ್ಕಳು ಎಲ್ಲವ ನೀಟಾಗಿ ತಿನ್ಕೊಂಡಿರ್ಬೇಕು, ಅಷ್ಟು ಇಟ್ಕೊಳ್ಳೋಣ. ಈಗ ಅದೇ ಆಗ್ಲೇ ಗಾದೆ ಹೇಳ್ದಂಗೆ ದುಡ್ಡು ನಾಸಿಗೆ ಅಂತ ಅನ್ಕೊಂಡು ಎಲ್ಲಾನು ಮಾರ್ಕೊಂಡು ನಾವಿಲ್ಲಿ ಕೆರ್ಕಂಗ್ ತಿನ್ನೋ ಪರಿಸ್ಥಿತಿ ಆಗ್ಬಾರ್ದು. ಅಲ್ಲ ಆಗ್ಬಿಟ್ಟೈತೆ. ಈಗ ನಮ್ ರೈತರು ಬುದ್ಧಿ ಕಲಿಬೇಕು. ರೈತರು ಅಂತಂದ್ರೆ ಈಗ ನಾವು ಮೊದ್ಲು ಯೋಚನೆ ಮಾಡ್ಬೇಕಾಗೈತನಯ್ಯ. ಏನು ಅಂತಂದ್ರೆ ಈಗ ನೋಡು, ಈಗ ಕರಾವ್ ಕಟ್ತೀವ, ಕರಾವ್ ಕಟ್ಟಿರೋದ್ರಲ್ಲಿ ಏನ್ ಮಾಡ್ತೀವಿ, ಹಾಲೆಲ್ಲ ತಗೊಂಡು ಡೈರಿ ಗುಯ್ತೀವಿ. ಅದೇ ಒಂದು ಎರಡ್ ಸೇರಷ್ಟು ಅಥವಾ ಮೂರ್ ಸೇರಷ್ಟು ಇಟ್ಕೊಳಕಲ್ಲ ಮನೆಗೆ. ಆಯ್ತಾ, ಇಟ್ಕೊಂಡು ಅದನ್ನ ಕಾಯಿಸ್ಕೊಂಡು ಮನೆ ಮಕ್ಕಳೆಲ್ಲ ಕುಡಿದು ಆಯ್ತಾ ಹೆಪ್ಪ ಹಾಕೊಂಡು ಮಜ್ಜಿಗೆ ಮೊಸರು ತಿಂದು ಆಯ್ತಾ ಬೆಣ್ಣೆ ಕಾಯಿಸ್ಕೊಂಡು ತುಪ್ಪ ಮಾಡ್ಕೊಂಡು ಅಂತ ಏ ಪಾರ್ಟಿ ಐತೆ. ಆಗ ಏನ್ ಮಾಡ್ತೀವಿ, ಒಂದ್ ಪಾವ್ ಹೆಚ್ಚಾದ್ರೆ 10 ರೂಪಾಯಿ ದುಡ್ಡು ಕಡಿಮೆ ಇಟ್ಕೊಂಡ್ರೆ ಕಡಿಮೆ ಆಗ್ಬಿಡ್ತದಲ್ಲ ಅಂತ ಹೇಳ್ಬಿಟ್ಟು ಈ ತರ ಆಲೋಚನೆ ಮಾಡುದು. ಹಂಗೆ ಅದು ಒಂಥರ ಒಳ್ಳೇದೇ ಶಂಕರಣ. ಏನು ಇಲ್ಲ ಅಂತ ಅಲ್ಲ ಆಲೋಚನೆ ಮಾಡುದು. ಇವತ್ತೆಲ್ಲ ದುಡ್ಡಿನ ಮೇಲೆ ಎಲ್ಲಪ್ಪ ನಿಂತಿರೋದು, ದುಡ್ಡು ಜಾಸ್ತಿ ಆಗ್ಬೇಕು ಅಂತ ಹೇಳಿ ಆಲೋಚನೆ ಮಾಡ್ತೀವಿ. ಆದ್ರೆ ನಮ್ಮ ಆರೋಗ್ಯ, ನಮ್ಮ ಸಮಯ ಇವೆಲ್ಲಾನು ಅಡ ಇಟ್ಬಿಟ್ಟು ನಾವು ದುಡ್ಡಿನ ಬಗ್ಗೆ ಆಲೋಚನೆ ಮಾಡಬಾರ್ದು. ಅಲ್ಲ ಈಗ ಆರೋಗ್ಯ ಚೆನ್ನಾಗಿದ್ರೆ ತಾನೆ ಆ ದುಡ್ಡು. ಈಗ ದುಡ್ಡು ಇಟ್ಕೊಂಡು ಏನಪ್ಪ ಮಾಡ್ತೀಯ, ಮನೆಗಳೇನಾರ ಹೊಸಿ ಈಗ ರೇಷನ್ ಪಾಸ್ ಅನ್ನಿದ್ರೆ ಆಯ್ತಾ, ಈ ವರ್ಷ ಏನಾದ್ರು ಮಳೆ ಕೈ ಕೊಡ್ತು, ಮುಂದಿನ ವರ್ಷ ಏನಾದ್ರು ಮಳೆ ಬರ್ಲೇ ಇಲ್ಲ, ಈಗ ಬಂದಿದ್ದು ಹಾಳಾಯ್ತು, ಹೌದು, ಆಗೇನ್ ಮಾಡ್ತೀಯ? ಕಣಪ್ಪ ನೀನೇ ಚೆನ್ನಾಗಿಲ್ಲ ಅಂದ್ರೆ ಏನ್ ಕೆಲಸ ಮಾಡಿಯ? ಹೌದು ಕರೆಕ್ಟ್. ಯಾರೋ ಒಬ್ರು ಹೇಳ್ತಿದ್ರು ಶಂಕರಣ ಹಿಂಗೆ, ಇವತ್ತು ದುಡ್ಡು ಸಂಪಾದನೆ ಮಾಡಕ್ಕೆ ಅಂತ ಅನ್ಕೊಂಡು ನಮ್ಮ ಆರೋಗ್ಯ ಕಳ್ಕೊಳ್ಳೋದಂತೆ. ದುಡ್ಡೆಲ್ಲ ಸಂಪಾದನೆ ಆದ್ಮೇಲೆ ಆ ದುಡ್ಡನ್ನ ಮತ್ತೆ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡೋದು ಅಂದ್ರೆ ಇದು ಇಲ್ಲ ಅದು ಇಲ್ಲ ಅನ್ನೋ ಮಟ್ಟಕ್ಕೆ ಈ ತರ ಆಗ್ಬಿಟ್ಟೈತೆ. ಇದು ಎಲ್ಲ ಒಂಥರ ಸ್ವಲ್ಪ ಕಷ್ಟವಯ್ಯ ಶಂಕರಣ. ನಾವು ಸ್ವಲ್ಪ ನಮ್ಮ ಹಳಬ್ರಿದ್ರಲ್ಲಪ್ಪ, ಅಂತರ್ ಕಡೆಯಿಂದ ಸ್ವಲ್ಪ ಬುದ್ಧಿ ಕಲಿಬೇಕು. ಅಲ್ಲ ಹಿರಕರು ಸುಮ್ ಸುಮ್ನೆ ಒಂದು ಗಾದೆಗನ್ನು ಹೇಳಕ್ಕಲ್ಲ, ಮತ್ತೆ ಕೆಲವೊಂದು ರೀತಿ ರಿವಾಜ್ಗಳನ್ನ ಮಾಡಿರಕ್ಕಲ್ಲ, ಎಲ್ಲ ತಿಳಿದೆ ಮಾಡಿರ್ತಾರೆ. ಎಷ್ಟಾದ್ರೂ ಅನುಭವದಲ್ವಾ ಅವ್ರಿಗೆ, ಹಂಗಾಗಿ ತಿಳಿದೆ ಮಾಡಿರ್ತಾರೆ. ಆದ್ರೆ ನಮ್ದು ಏನಾಗ್ಬಿಟ್ಟೈತೆ ಅಂತಂದ್ರೆ, ಈ ಕಡೆಗೆ ಹುಡುಗಾಟು ಅಲ್ಲ, ಕಡೆಗೆ ಹಿರಕರು ಅಲ್ಲ, ಹಂಗಾಗ್ಬಿಟ್ಟೈತಲ್ಲ ಜೀವನ. ಈಗ ನಮ್ ಕವಿಗಳೆಲ್ಲ ಹೇಳ್ತಾರಲ್ಲಪ್ಪ, ಈ ಹಳೆ ಬೇರು ಹೊಸ ಜಿಗರು ಸೇರಿರಲು ಬಾರಿ ಚೆನ್ನಾಗಿರ್ತದೆ. ಹಂಗೆ ನಮ್ದು ಈ ಬುದ್ಧಿಶಕ್ತಿ, ಆಲೋಚನೆ, ನಮ್ಮ ಸಂಸ್ಕೃತಿ ಎಲ್ಲ ಹಳೆವೇನಿದ್ವು ಅವನು ಇಟ್ಕೋಬೇಕು. ಹಂಗಂತ ಅನ್ಕೊಂಡು ಬರೀ ಅವಕೆ ಮಳೆ ಹೊಡ್ಕೊಂಡ್ ಕೂತ್ಕೊಳ್ಳೋದಲ್ಲ ನಾವು. ಇವತ್ತೇನು ಪ್ರಪಂಚ ನಡೀತೈತೋ, ಏನ್ ಪಾಸ್ಟ್ ಆಗೈತೋ, ಅದನ್ನು ನಾವು ತಿಳ್ಕೋಬೇಕು. ಅಲ್ಲ ಅಂದ್ರೆ ನೀನ್ ಆಗ್ಲೇ ಹೇಳ್ದಲ್ಲ, ಈ ಅಪ್ಡೇಟ್ ಆಗ್ಬೇಕು ಅಲ್ವಾ? ಈ ಅಪ್ಡೇಟ್ ಆಗ್ಲಿಲ್ಲ ಅಂತಂದ್ರೆ ನಾವ್ ಹೆಂಗೆ ಅಂತಂತಾರ, ಒಂಥರ ಮೂಲೆಯಲ್ಲಿ ಒಂಥರ ಏನು ರುಬ್ಬ ಕಲ್ಲಿದಂಗೆ. ಅಗತ್ಯದಾಗ ಬರತಾಗ ಕೆಚ್ಚು ರುಬ್ಬು ಮಾಡು, ಹಂಗೆ ಬಿಡು, ಆಟ ಹೊರತು ಮಿಕ್ಸಿನ ಹಾಕಲ್ಲ, ಗ್ರೈಂಡರ್ ಹಾಕಲ್ಲ. ಅಲ್ಲ ಕಣಣ್ಣಯ್ಯ, ನೀನ್ ಹೇಳ್ದಲ್ಲ ವಯಸ್ಸಾಗಿಲ್ಲ ನಾವು ಈ ಕಡೆ ಯುವಕರು ಅಲ್ಲ ಅಂತ ಆ ಮಾತಿಗೆ ಹೇಳಕ್ ಹೋದೆ. ಏನು ಅಂದ್ರೆ ಈಗ ಹಂಗಂತ ನಾವು ವಯಸ್ಸಾಗ ಗಂಟ ಕೈಕ ಕುತ್ಕೊಂಡ್ರೆ ಏನಾಯ್ತತೆ, ಏನು ಸಂಪಾದನೆ ಮಾಡಕ್ಕಾಗಲ್ಲ, ಏನು ಬುದ್ಧಿ ತಿಳ್ಕೊಳಕಾಗಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಈ ವಯಸ್ಸಿನಾಗೆ ಒಂಚೂರು ತಿಳ್ಕೊಂಡ್ರೆ ಏನಾರ ಒಂದ್ ಸಾಧನೆ ಮಾಡ್ಬೋದಾ? ಅದನ್ನೇ ಈಗ ಅಣೆ ಹೇಳಿತ್ತು, ಯಾಕೆಂತಂದ್ರೆ ಹಿರಿಕರ ಅನುಭವವನ್ನು ತಗೋಬೇಕು. ಈ ನಾವು ಚಿಕ್ಕ ವಯಸ್ಸಲ್ಲಿ ಏನೆಲ್ಲ ಆಡಿ ಮಾಡಿ ಕಳೆದೋ ಅದರ ಅನುಭವನ ಇಟ್ಕೋಬೇಕು. ಈ ಎರಡನ್ನೂ ಸೇರಿಸಿ ನಾವು ಮುಂದುವರಿಬೇಕು ಅಂತ ಹೇಳ್ತಾವನೆ. ಅಂದ್ರೆ ಅಣೆ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಆಮೇಲೆ ನೀನ್ ಕಾಣಂಗೆ ಅಣೆ ಏನ್ ಸುಮ್ ಸುಮ್ನೆ ಎಲ್ಲಾನು ಹೇಳಕ್ ಹೋಗಲ್ಲ. ಅವನು ಸಾಕಷ್ಟು ತಿರುಗ್ತಾನೆ, ಸಾಕಷ್ಟು ತಿಳ್ಕೊಂಡಿರ್ತಾನೆ. ಈಗ ಅವನಿರೋ ಹೊತ್ತಿಗೆ ಈಗ ನಮ್ಮೂರಲ್ಲಿ ಒಂದಷ್ಟು ಜನಗಳಿಗೆ ಒಂದ್ ಒಳ್ಳೇದಾಯ್ತಿರೋದು ಅದು ಇದು ಸ್ವಲ್ಪ ಅಪ್ಡೇಟ್ ಆಯ್ತಿರೋದು ನಾವು ಹಂಗೆಯ. ಈಗ ನೋಡು ಅವನು ಇಷ್ಟೊಂದು ಫಾಸ್ಟ್ ಓಡಾಡ್ತಾವನೆ ಅಂತಂದ್ರೆ ಅರ್ಥ ಮಾಡ್ಕೋಬೇಕು, ಒಂದು ಆರೋಗ್ಯಕ್ಕಾಗಿ, ಇನ್ನೊಂದು ನಾಲ್ಕರ ವಿಚಾರ ತಿಳ್ಕೊಳಕ್ಕಾಗಿ. ನಮ್ಮ ಚಂದ್ರ ಕೇಳಿದ್ದು ಸರಿ ಶಂಕರಣ್ಣ, ನಾವು ಸ್ವಲ್ಪ ಬುದ್ಧಿವಂತರಾಗಬೇಕು. ಒಂದು ಒಂದ್ ಕತೆ ನೆನಪಾಯ್ತದ ನನಗೆ, ಬುದ್ಧಿವಂತರು ಅಂದ ತಕ್ಷಣ ಈಗ ಬದುಕದ್ ಕಲಿಯೋದು ಅಂತಾರಲ್ಲಪ್ಪ, ಆತರ ಬದುಕದ್ ಕಲ್ತ್ಕೋಬೇಕು ನಾವು ಯಾವತ್ತು. ಆಯ್ತಾ, ಒಂದ್ ಕತೆ, ಅದು ಕತೆ ಅಂತ ಅಂದ್ರೆ ಅದೊಂಥರ ನೀತಿ ಕತೆ, ನೀತಿ ಪಾಠ. ಅದ್ ಹೇಳ್ಬಿಟ್ಟು ಆಮೇಲೆ ಮುಂದುವರ್ಸೋಣ ನಮ್ಮ ಮಾತುಕತೆ. ಈಗ ಅದೊಂಥರ ಹೊಸ ಕತೆ, ಅದು ಹಳೆ ಕತೆನೂ ಅಲ್ಲ. ಯಾರೋ ಒಂದಷ್ಟು ಜನ ಇಂಟರ್ವ್ಯೂ ಹೋಗಿದ್ರಂತೆ, ಯಾವ್ದೋ ಒಂದ್ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಇಂಟರ್ವ್ಯೂ ಹೋಗ್ಬಿಟ್ಟಿದ್ರಂತೆ. ಇಂಟರ್ವ್ಯೂ ನಡೀತಾ ಇತ್ತು. ಅದು ಎಂತ ಕೆಲ್ಸ ಅಂತ ಅಂದ್ರೆ, ಈ ಲೆಕ್ಕ ಬರೋ ಕೆಲ್ಸ. ಈ ಕ್ಲರ್ಕ್ ಪರ್ಕು ಅಂತಾರಲ್ಲಪ್ಪ, ಎಂತದ ಒಂದು ಕಂಪನಿಗೆ ನಡೀತಾ ಇತ್ತು, ಇಂಟರ್ವ್ಯೂ ನಡೀತಾ ಇತ್ತು. ಅದ್ರಲ್ಲಿ ಇಬ್ರು ನನ್ನಂಗೆ ಗಣಿತವೆ ಗೊತ್ತಿಲ್ಲದೇ ಇರೋರು. ಗೊತ್ತೇ ಇಲ್ಲ ಗಣಿತವೆ, ಕೂಡೋದು ಬರಕಲ್ಲ ಕಳೆಯೋದು ಬರಕಲ್ಲ ಏನೋ ಒಟ್ಟಿಗೆ ಕೆಲ್ಸ. ಈಗೆಲ್ಲ ಕೆಲ್ಸ ಎಲ್ಲರಿಗೂ ಅನಿವಾರ್ಯವಲ್ಲಪ್ಪ. ಆಮೇಲೆ ಇವತ್ತೆಲ್ಲ ಹೆಂಗೆ ಅಂತ ಅಂದ್ರೆ, ಈ ಮೊದಲು ನಂಗಲ್ಲ, ಮೊದ್ಲೆಲ್ಲ ಹೆಂಗೆ ಅಂತ ಅಂತ ಅಂದ್ರೆ ಮೊದ್ಲೆಲ್ಲ ಕಲ್ತ್ಕೊಂಡು ಹೋಗ್ಬಿಟ್ಟು ಇಂಥದ್ದು ಐತ್ ನಂತವ ಏನ್ ಕೊಡ್ತಾರ ಕೊಡಿ ಮಾಡ್ತೀವಿ ಅಂತ ಅಂತ ಅಂದರು. ಈಗ ಆತರ ಅಲ್ಲ, ಮೊದ್ಲು ಕೆಲ್ಸ ಕೊಡಿ ಆಮೇಲೆ ಕಲ್ತ್ಕೊಂಡು ನಾವು ಮಾಡ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಇವತ್ತು ಬಂದ್ಬಿಟ್ಟವ್ರೆ. ಈ ತರ ಆಗ್ಬಿಟ್ಟು ಇಬ್ರು ಗಣಿತ ಗೊತ್ತಿಲ್ಲದೆ ಇರೋರು ನಾವು ಲೆಕ್ಕ ಬರೀತೀವಿ ಅಂತ ಅನ್ಕೊಂಡು ಹೋಗ್ಬಿಟ್ಟವ್ರೆ. ಇಬ್ರಿಗೂ ಒಂಥರ ಮನ್ಸ್ಗೆ ಮನ್ಸು ಒಳಗಡೆ ಒಂಥರ, ನಮಗೆ ಗಣಿತ ಬರಕಲ್ಲ, ಗಣಿತದಲ್ಲಿ ನಾವು ಬಾರಿ ಫೇಲ್ ಆಗಿರೋರು ಇದಾಗಿರೋರು, ನಾವ್ ಈ ಕೆಲ್ಸಕ್ಕೆ ಬಂದಿದ್ವಲ್ಲ ಅಂತ ಅನ್ಕೊಂಡು ಇಬ್ರು ಫ್ರೆಂಡ್ ಆಗ್ಬಿಟ್ರು. ಮಾತಾಡ್ಕೊಂಡು ಹೆಂಗೆ ನಿಂದು ಗಣಿತ ಅಂತ ಅಂದ, ಅವನು ಇಲ್ಲ ಅಂತ ಅಂದ, ನಂದು ಅದೇ ಅಂತ ಅನ್ಕೊಂಡು ಇನ್ನು ಫುಲ್ ಕ್ಲೋಸ್ ಆಗ್ಬಿಟ್ರು. ಇಂಟರ್ ನಡೀತಾ ಇತ್ತು ನಡೀತಾ ಇತ್ತು, ಮೊದ್ಲು ಒಬ್ಬ ಹೋಗ್ಬಿಟ್ಟ ಒಳಗಡೆ, ಅವನ್ ಸರದಿ ಬಂತು ಒಳಗಡೆ ಹೋದ. ಅವನ್ನ ಕೇಳಿದ್ರು ಅಲ್ಲಿ ಯಾರು ಇಂಟರ್ವ್ಯೂ ಮಾಡ್ತಿರ್ತಾರಲ್ಲ, ಅವರು ಕೇಳಿದ್ರು ಊರು ನಿಂದು ಏನ್ ಕತೆ ಅಪ್ಪ ಅವ್ವ ಎಲ್ಲನ್ ಕೇಳಿದ್ರು. ಆಮೇಲೆ ನೋಡಪ್ಪ ಒಂದ್ ಲೆಕ್ಕ ಕೊಡ್ತೀವಿ ಅದ್ ಮಾಡು ಅಂತ ಅಂದ್ರು. ಇವನಿಗೆ ಬೆವ್ರು ಕಿತ್ಕೊಬಿಡ್ತು ಆಗ್ಲಿ, ಈ ಅನಾಮತ ಲೆಕ್ಕಕ್ಕೆ ಕೈ ಹಾಕ್ಬಿಟ್ರಲ್ಲ ಬೇರೆ ಏನ ಕೇಳ್ತಾರೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು. ಏನಿಲ್ಲ ಇದು ಬಾರಿ ಸಿಂಪಲ್ ಲೆಕ್ಕ, ನೀನು ಟ್ರೈನ್ ಅಲ್ಲಿ ಹೋಗ್ತಿರ್ತೀಯ ಅಂತ ಹೇಳ್ಬಿಟ್ಟು ಅನ್ಕ ಅಂತ ಅಂದ್ರು. ಆಯ್ತು ಸ್ವಾಮಿ ಅನ್ಕಂಡೆ ಅಂತ ಅಂದ್ರು. ಹೋಗ್ತಾ ಇರ್ತೀಯ, ಶಕೆ ಆಯ್ತದ ನಿನ್ಗೆ, ಅವಾಗ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಅವಾಗ ಅವನೇನ್ ಮಾಡ್ದ, ಶಕೆ ಆಯ್ತು ಅಂತ ಅಂದ್ರೆ ನನ್ ಕೋಟ್ ಹಾಕೊಂಡಿರ್ತೇನಲ್ಲ ಸ್ವಾಮಿ, ಬಿಚ್ಚ ಹಾಕ್ತೀನಿ, ಅದ್ ಬಿಚ್ಚ ಹಾಕ್ಬಿಡ್ತೀನಿ ಅಂತ ಅಂದ. ನಿನಗೆ ಮತ್ತೆ ಇನ್ನು ಶಕೆ ಆಯ್ತದೆ, ಅವಾಗ ಏನ್ ಮಾಡ್ತೀಯ? ಶರ್ಟ್ ಬಿಡ್ತೀನಿ ಅಂತ. ಶರ್ಟ್ ಬಿಡ್ತೀನಿ ಅಂತ. ನಿನ್ಗೆ ಇನ್ನೂ ಶಕೆ ಆಯ್ತದೆ, ಅವಾಗ ಏನ್ ಮಾಡ್ತೀಯ? ಕಿಟಕಿ ತೆಗಿತೀನಿ ಅಂತ. ಬದಿನ ಬಿಚ್ಚತೀನಿ ಅಂತ ಅಂದ. ಬದಿನ ಬಿಚ್ಚಿದ್ಮೇಲೆ ಮಾನ ಎಲ್ಲ ಹೋಗ್ಬಿಡ್ತಲ್ಲ, ಆಮೇಲೆ ಇಲ್ಲ ಇನ್ನೂ ಶಕೆ ಆಯ್ತೈತೆ ಏನ್ ಮಾಡ್ತೀಯ ಅಂತ ಅಂದ. ಅದಕ್ಕೆ ಅವನ್ ಹೇಳ್ದ, ಕಿಟಕಿ ತೆಗಿತೀನಿ ಅಂತ. ನೋಡಪ್ಪ ನಿನ್ ಟ್ರೈನ್ ಹೋಗಿ ಇಷ್ಟ ಐತೆ, ಕಿಟಕಿ ಇಷ್ಟ ಐತೆ, ಒಂದೂರು ಅಡಿ ಒಂದೂರು ಅಡಿ ಕಿಟಕಿ ಇರ್ತದೆ. ಆಯ್ತಾ, ಟ್ರೈನ್ ಇಷ್ಟ ಇಷ್ಟಿರ್ತದೆ. ನೀನು ಆ ಕಿಟಕಿ ತೆಗೆದಾಗ ಒಂದೂರು ಅಡಿ ಒಂದೂರು ಅಡಿ ಇರೋದ, ಇಡೀ ನಿನ್ ಬೋಗಿ ಇರ್ತದಲ್ಲ ಅದು ತಣ್ಣಗಾಗಬೇಕು ಅಂತ ಅಂದ್ರೆ ನಿನಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿದ್ರು. ಇವನ್ಗೆ ಹಿಂಗಡಿಂದ ಮಾಡೋದೋ ಮುಂದ್ಗಡಿಂದ ಮಾಡೋದೋ ಯಾವ ಕಡೆಯಿಂದ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಲೆಕ್ಕ ಸುಮ್ನಾಗ್ಬಿಟ್ಟ ಇಲ್ಲ ಸ್ವಾಮಿ ನನಗೆ ಬರಕಲ್ಲ ಅಂತ ಅಂದ. ಸರಿ ಆಯ್ತು, ನೀನು ಓಟ್ ಬಂದ್ ನಿನ್ಗೆ ಅಷ್ಟ ಅಷ್ಟ ಬರಕಲ್ಲ ಲೆಕ್ಕ ಪಕ್ಕ, ನೀನು ಓಟ್ ಅಂತ ಅಂದ್ರು ಬಂದ್ಬಿಟ್ಟ. ಅದಾದ್ಮೇಲೆ ಇನ್ನೊಬ್ಬನಂಗೆ ಬಂದ್ಬಿಟ್ಟು ಹೇಳ್ದ, ಇಂಥ ಪ್ರಶ್ನೆ ಕೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಅವನ್ ಬುದ್ಧಿವಂತ ಆಗ್ಬಿಟ್ಟ. ಅಲ್ಲೇ ಹೇಳಿದ ತಕ್ಷಣ ಬುದ್ಧಿವಂತ ಆಗ್ಬಿಟ್ಟು, ಆಯ್ತು ನಾನು ಇಂಟರ್ವ್ಯೂ ಹೆಂಗ್ ಫೇಸ್ ಮಾಡ್ಬೇಕು ಅಂತ ನನಗೆ ಗೊತ್ತಾಯ್ತು. ಅವ್ರು ಎಷ್ಟೇ ಆದ್ರೂ ಬದುಕಂದಲ್ವಾ ಗೊತ್ತಾಯ್ತು ನನಗೆ ಅಂತ ಅನ್ಕಂಡ ಸುಮ್ಮನ್ ಕೂತ್ಕೊಂಡ. ಇವನ್ ಸರದಿ ಬಂತು, ಒಳಗಡೆ ಹೋದ, ಎಲ್ಲ ಅವನು ಮಾಮೂಲಿ ಕೇಳಿದ್ರು, ಯಾವ ಊರು ಅಪ್ಪ ಅವ್ವ ಏನ್ ಓದಿದ್ಯಾ ಅದು ಇದು ಅಂತ ಹೇಳಿದ್ರು, ಎಲ್ಲಾನು ಹೇಳ್ದ. ಆಮೇಲೆ ಶುರು ಮಾಡಿದ್ರು ಅವರು, ಈಗ ಒಂದ್ ಲೆಕ್ಕ ಕೊಡ್ತೀವಿ ಮಾಡು, ನೀನು ಟ್ರೈನ್ ಅಲ್ಲಿ ಹೋಗ್ತಾ ಇರ್ತೀಯ, ನಿನ್ಗೆ ಸೇಮ್ ಅವಾಗ ಇವನು ಶುರು ಮಾಡ್ದ ಕೇಳಕ್ಕೆ ಅದು ಇದು ಅಂತ ಅಂತ ಅನ್ಕೊಂಡು, ಅದೇ ಮಾಮೂಲಿ ಕೋಟ್ ಬಿಸ್ತೀನಿ, ಶರ್ಟ್ ಬಿಸ್ತೀನಿ, ಬದಿನ್ ಬಿಸ್ತೀನಿ ಅಂತ ಎಲ್ಲ ಹೇಳ್ದ. ಇನ್ನೂ ಶಕೆ ಆಯ್ತದ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಅವಾಗ ಅವನು ಒಂದ್ ಒಳ್ಳೆ ಬುದ್ಧಿವಂತಿಕೆ ಉತ್ತರ ಕೊಟ್ಟ, ನೋಡಿ ಸ್ವಾಮಿ ಶಕೆ ಆಗಿ ನಾನು ಸತ್ರು ಪರವಾಗಿಲ್ಲ, ಆ ಕಿಟಕಿ ಮಾತ್ರ ತೆಗೆಯಕ್ಕಿಲ್ಲ ಟ್ರೈನಿಂದ ಅಂತ ಅಂದ. ಓ ಯಾಕೋ ತೆಗೆದ್ರೆ ಕೇಳ್ತಾರಲ್ಲ, ಎಷ್ಟೊತ್ತಿಗೆ ಏನು ಅಂತ ಕೇಳ್ತಾರಲ್ಲ ಅದ್ಯಾಕ್ ಬೇಕು, ಬೇಡ ಬೇಡ ಬೇಡ ಬೇಡ ಅಂತ ಕೇಳಲೇ ಇಲ್ಲ, ಹೇಳಲೇ ಇಲ್ಲ. ಹಂಗೆ ಇವತ್ತು ಬದುಕೋದು ಐತಲ್ಲ ಶಂಕರಣ, ಅದ ಕಲ್ತ್ಕೋಬೇಕು. ಯಾಕೆ ಅಂತ ಅಂದ್ರೆ ಆಯಾ ಕಾಲಕ್ಕೆ ತಕ್ಕನಾಗ ಹೆಂಗ್ ನಾವು ಬದುಕಬೇಕು ಅಂತ ಕಲ್ತ್ಕೋಬೇಕು. ಇಲ್ಲ ಅಂತ ಅಂದ್ರೆ ಜೀವನದಲ್ಲಿ ಬಾರಿ ಹಿಂದುಳಿದ್ಬಿಡ್ತು. ಅದಕ್ಕೋಸ್ಕರ ಹಂಗಂತ ಹೇಳ್ಬಿಟ್ಟು ನೀನು ನೈತಿಕತೆ ನೀನು ಅದು ಇದು ಎಲ್ಲ ಬಿಟ್ಬಿಟ್ಟು ಬದುಕು ಅಂತ ಅಲ್ಲ, ಅದ್ರ ಒಳಗಡೆನೆ ಆ ಚೌಕಟ್ಟೆ ಏನಿರ್ತದ ಅದ್ರ ಒಳಗಡೆನೆ ಸ್ವಲ್ಪ ಬದುಕ ಅಂತ ರೀತಿ ರಿವಾಜ್ ಮಾಡ್ಕೊಬಿಟ್ಟು ಬದುಕಬೇಕು ಬದುಕಬೇಕು. ಇಂತ ಪರಿಸ್ಥಿತಿ ಇವತ್ತು ಬಂದಿರೋದು. ಅದೇನ ಕರಿ ಭತ್ತ ಅವು ಅಂತ ಹೇಳ್ತಿದ್ಲ ಚಂದ್ರಕ್ಕ, ನಾನು ಅದೇ ತತ್ತಳಲ್ಲ ಅಂತ. ನಾನು ಅದೇ ಈಗ ಏನೋ ಯೋಚನೆ ಮಾಡ್ತಿದ್ದೆ ಅಂತಂದ್ರೆ ಏನಿಲ್ಲ ಸಂಕ್ರಣ ಸುಮ್ನೆ ಕೂತ್ಕಂದೆ ಮಳೆ ಹಿಂಗಾಯ್ತು ಅಂತಂದ್ಲು. ಆಮೇಲೆ ನೋಡಿದ್ರೆ ನಿಂಗೊಂದು ಗೊತ್ತಾ, ಭತ್ತ ಕರಿದೋ ಅಕ್ಕಿ ಅಂತ ಹೇಳಿ ನಾನು ಕರಿ ಅಕ್ಕಿ ಅಂದೆ. ಅಷ್ಟೊಳಗೆ ನೀನು ಹಿಂಗೆ ದಡ ದಡದ ನಡ್ಕ ಬತ್ತಿದಲ್ಲ ಹಂಗೆ ಮಾತಾಡ್ತಾ ಏನ್ ಕತೆ ಅಂತ ಅರ್ಥ ಆಗಲ್ಲ ನನ್ಗೆ. ಕರಿ ರಾಗಿ ತಗೊಂಡು ಹೋಗ್ಬಿಟ್ಟು ಬಿಳಿ ರಾಗಿ ಮಾಡ್ತವ್ರೆ, ಬಿಳಿ ರಾಗಿ ಮಾಡ್ಬಿಟ್ಟು ಅದ್ ಬೆಳಿರಪ್ಪ ಇವತ್ತೆಲ್ಲ ತಿಂತಾರೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ಹೌದೌದು, ಇವಳು ಬಿಳಿ ಅಕ್ಕಿ ತಗೊಂಡೋಗಿ ಕರಿ ಅಕ್ಕಿ ಮಾಡ್ತಾಳಲ್ಲ ಅಂತ. ಕರಿ ಅಕ್ಕಿದು ಬೆಲೆ ಎಷ್ಟು ಗಗನಕ್ಕೇರೈತೆ ಗೊತ್ತಾ? ನೀವೆಲ್ಲ ತಿಳ್ಕೊಂಡಿಲ್ವಾ? ಓಸಿ ಏನಾರ ಒಂಚೂರು ಹೇಳ ನಂಗಾರೆ. ಈ ಮಲ್ನಾಡು ಐತಲ್ಲ ಜಾಗ, ಈ ಕಡೆ ನಮ್ ಸಕಲೇಶ್ಪುರ ಬೇಲೂರು ಆಲೂರು ಚಿಕ್ಕಮಗಳೂರು ಆ ಕಡೆ ಎಲ್ಲ ಬೆಳಿತಾರಂತೆ, ಇತ್ತೀಚೆಗೆ ಜಾಸ್ತಿ ಬೆಳಿತಾವ್ರಂತೆ. ಅದೇ ಆಗ್ಲೇ ಹೇಳ್ದಂಗೆ ಈ ಜೂನ್ ಜುಲೈ ತಿಂಗಳೇನ ಹಾಕತಾರಂತೆ, ಇಷ್ಟೊತ್ತಿಗೆ ಈ ನವೆಂಬರ್ ಡಿಸೆಂಬರ್ ಹೊತ್ತಿಗೆ ಕಟಾವ್ ಮಾಡ್ಕತಾರಂತೆ ಬಂದ್ಬಿಡ್ತದೆ ಬಂದ್ಬಿಡ್ತದೆ. ಆಮೇಲೆ ಈ ಸಕಲೇಶ್ಪುರದ ಕಡೆ ಎಲ್ಲ ಆನೆ ಎಲ್ಲ ಬಾರಿ ಕಟ ಕೊಡ್ತಾವಂತಲ್ಲ, ಈ ಆ ಹಾವಳಿಯಿಂದ ಏಮಾಬಿಟ್ಟವ್ರೆ ಕೆಲವರೆಲ್ಲವ ಈ ಭತ್ತದ ಬಗ್ಗೆ ಸ್ವಲ್ಪ ಬೇಜಾರು ಮಾಡ್ಕೊಬಿಟ್ಟಾರೆ. ಅದೇ ಈಗ ಹಾಳು ಮಾಡ್ತೇವೆ, ಈಗ ಮಾಡಿದ್ದೆಲ್ಲ ಎಲ್ಲಿ ಹೊಳೆಲ್ ಹುಣಸೆಹಣ್ಣು ಕದ್ರದಂಗ ಆಯ್ತದಲ್ಲ, ಅದಕ್ಕೆ ಎತ್ತಲ ಬೇಜಾರು ಮಾಡ್ಕೊಬಿಟ್ಟು ಸುಮ್ಕಾಗಿದ್ರು. ಈಗ ಸ್ವಲ್ಪ ಶುಂಠಿ ಕಾಫಿ ಅದು ಇದು ಹಾಕೊಂಡು ಏನೋ ಬೆಳೆ ಮಾಡ್ಕೇತಾ ಇದ್ರು. ಈಗ ಸ್ವಲ್ಪ ಭತ್ತದ ಬಗ್ಗೆ ರುಚಿ ಕಣ್ಕೊಬಿಟ್ರು ನೋಡಿ, ಕಪ್ಪು ಭತ್ತ ಅಂದ್ರೆ ಭಾರಿ ಬೆಲೆ ಐತಂತೆ. ಆಮೇಲೆ ಅದೇ ಸುಮ್ಕೆ ಎಲ್ಲ ಅದ್ರಲ್ಲಿ ಒಳ್ಳೊಳ್ಳೆ ಪೋಷಕಾಂಶ ಐತಂತೆ. ಏನ್ ಪೋಷಕಾಂಶ ಇರ್ತಾವ? ಪೋಷಕಾಂಶ ಭಾರಿನೇ ಐತೆ, ಅದನ್ನ ಹೇಳ್ತೀನಿ ಹೊಸಿಯ ಆಯ್ತಾ. ಇದ ನೋಡಿ ಹೇಳಿದ್ನಲ್ಲ ಹಂಗೆ ಈ ಮಲ್ನಾಡು ಅರೆ ಮಲ್ನಾಡು ಈ ತರ ಅವಗುಣ ಇರ್ತಂತಲ್ಲ ಅಂತ ಕಡೆ ಎಲ್ಲ ಚೆನ್ನಾಗ್ ಬೆಳಿತಾವ್ರಂತೆ ಈ ಕಪ್ಪಿ ಭತ್ತವ. ಆಮೇಲೆ 1 ಎಕರೆಗೆ ಸುಮಾರು 12-15 ಕ್ವಿಂಟಾಲ್ ಭತ್ತ ಬೆಳಿಬೋದಂತೆ. ಒಂದ್ ಎಕರೆಗೆ ಆಯ್ತಾ, 12-15 ಕ್ವಿಂಟಾಲ್ ಏನ್ ಕಡಿಮೆ ಆತಾ? ಆಮೇಲೆ ಹೇಳ್ತಾರೆ 1 ಎಕರೆಗೆ ಸುಮಾರು 35-40 ಸಾವಿರ ಉಳಿಸ್ಬೋದಂತೆ ದುಡ್ಡ ಆದಾಯ ಗಳಿಸ್ಬೋದಂತೆ. ಈಗ ಹಣೆ ಹೇಳ್ತಲ್ಲ ಆಗ್ಲೇ, ಕಪ್ಪು ಅಂದ್ರೇನೆ ಮೂಗ್ ಮುರಿಯೋರೆ ಜಾಸ್ತಿ ಅಲ್ವಾ. ಈ ರಾಗಿ ಅಂದ್ರೇನೆ ಅದ್ರ ಇದ್ರ ಪೋಷಕಾಂಶ ಯೋಚನೆ ಮಾಡಕ್ಕಿಲ್ಲ. ರಾಗಿನ ಮುದ್ದೆ ಕರ್ರಗೈತಲ್ಲ ಹೆಂಗ್ ಊಟ ಮಾಡೋಣ ಅಂತಾರೆ ಅಲ್ವಾ. ಹಂಗಾಗಿ ಈಗ ಏನಾಗ್ಬಿಟ್ಟದೆ, ಈಗ ಇದ್ರ ಬಗ್ಗೆ ಜನ ತಿಳ್ಕೊಬಿಟ್ಟು ಬಾರಿ ಯೋಚನೆ ಮಾಡಿ ನಾವು ಹಾಕೋಣ ಹೇಳದ್ನಲ್ಲ, ಹಂಗೆ ಎಷ್ಟೊಂದು ಆದಾಯ ಬರ್ತಂದ್ರೆ ಯಾರು ಸುಮ್ಕಿರ್ತಾರೆ, ಅದಕ್ಕೆ ಎಲ್ಲ ಮಾಡ್ತಾವ್ರೆ. ಆಮೇಲೆ ಇದೆಲ್ಲೆಲ್ಲಿ ಬೆಳಿತಾರಂತೆ ಅಂದ್ರೆ ಈ ಒಡಿಶಾ ಅಂತಾರಲ್ಲ ಅಲ್ಲಿ, ಪಶ್ಚಿಮ ಬಂಗಾಳ, ಈ ಜಾರ್ಖಂಡ್ ಅಂತಾರಲ್ಲ ಅಲ್ಲೆಲ್ಲ ಜಾಸ್ತಿ ಬೆಳಿತಾರಂತೆ. ಇದು ಪ್ರಾರಂಭದಲ್ಲಿ ಬಂತಂತಲ್ಲ ಅದ್ ಎಲ್ಲಂತ ಗೊತ್ತಾ? ಈ ಚೀನಾದಲ್ಲಿ ಆ ರಾಜಮಂತ್ ಅಂದವರು ಬೆಳೆಸ್ತಿದ್ರಂತೆ, ಬೇರೆ ಯಾರಿಗೂ ಕೊಡ್ತಾನೆ ಇರ್ಲಿಲ್ವಂತ ಅವರು. ಈಗ ಎಲ್ಲ ರುಚಿ ಕಂಡ್ಕೊಬಿಟ್ರಲ್ಲ, ಅವರೇ ಮಾತ್ರ ತಿನ್ಕೊಳ್ಳೋದು ಯಾಕೆ, ನಾವು ಒಂದ್ ಸಿಯ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಆ ಕಡೆ ಈ ಕಡೆ ತಿರ್ಗಾಡ್ತಾ ಇದೆ. ಈಗ ಇಲ್ಲೂ ನಮ್ಮ ಮಲ್ನಾಡುಗಳಲ್ಲೂ ಓಡಾಡ್ತಾ ಇತ್ತೆ, ಬಂದ್ಬಿಟ್ಟೈತೆ. ಆಮೇಲೆ ಮತ್ತೆ ತಳಿ ಐತಲ್ಲ, ಕರಿಮುಂಡ್ಗ ಅಂತಾರೆ, ಕರಿಂಗೆಲ್ಲು ಅಂತಾರೆ, ಈ ಕರಿ ಜಡ್ಡು, ನವ್ರ ಅಂತ ಹಿಂಗೆ ಸುಮಾರ್ ಬರ್ತವೆ. ನಂಗೆ ಅಲ್ವ ಹೆಸರು ಹೇಳಕ್ ಬರಕಲ್ಲ ಆಯ್ತಾ. ಆಮೇಲೆ ಕಲ್ಬಾಟಿ ತಳಿ ಅಂತ ಇತ್ತಂತೆ, ಅದು ಹೊಟ್ಟು ನೇರಳೆ ಬಣ್ಣ ಇರುತ್ತಂತೆ, ನೇರಳೆ ಹಣ್ಣು ಏಮ್ ಹಂಗೆ ಇರುತ್ತಂತೆ. ಅಕ್ಕಿ ಮಾತ್ರ ಬಾರಿ ಕೊಪ್ಪಂತೆ, ಕೊಡ್ಕೊಪ್ಪು ಆಯ್ತಾ. ಎಂತ ಚೊಕ್ಕ ಹವ ಅಂತ ಇರುತ್ತಂತೆ, ಅದ್ರ ಎಲೆ ಸಿಪ್ಪೆ ಅಕ್ಕಿ ಎಲ್ಲ ಕಪ್ಪೆ ಅಂತೆ. ಏನು ಚೆನ್ನಾಗಿರುತ್ತಂತೆ ಇದು ಅಕ್ಕಿ ಅಂದ್ರೆ, ನಾವು ಅಡ್ಗೆ ಮಾಡಿರೆ ಅದು ಏಲಕ್ಕಿನೇ ಹಾಕದ್ ಬೇಡವಂತೆ, ಅಷ್ಟು ಚೆನ್ನಾಗಿರುತ್ತಂತೆ. ಗಮ ಅಯ್ಯೋ ಅಷ್ಟು ಗಮ ಬತ್ತದಂತೆ. ಆಮೇಲೆ ಹಣೆ ಆಗ್ಲೇ ಕೇಳ್ತಲ್ಲ ಏನೇನು ಪೋಷಕಾಂಶ ಇರುತ್ತೆ ಅದ್ ಹೇಳಿವಂತ ನೀನು ಆಯ್ತಾ. ಈಗ ನೀನ್ ಹೇಳದಲ್ಲ ಮಲ್ನಾಡಲ್ಲಿ ಬೆಳಿತಾರೆ ಅಂತ ಹೇಳ್ಬಿಟ್ಟು, ನಮ್ಮೂರಲ್ಲಿ ಬೆಳಿಬೋದ? ಬೆಳಿಬಹುದು ವರಿಷ್ಠದಲ್ಲೇ ಬೆಳಿತಾರೆ ಅಂತ ಅಂದ್ರೆ ಇಲ್ಲೂ ಬೆಳಿಬಹುದು ಖಂಡಿತ ಬೆಳಿಬಹುದು. ಆಯ್ತಾ? ಓ ಅಣ್ಣ, ಏನೋ ಪ್ಲಾನ್ ಮಾಡ್ತಾ ಇದ್ದೆ. ನೀನ್ ಹೇಳ ಪೋಷಕಾಂಶ ಹೇಳು, ಆಮೇಲೆ ಮತ್ತಿನ್ನು ಪ್ಲಾನ್ ಕೇಳುವಂತೆ. ಹೇಳ್ತೀನಿ ಹೇಳ್ತೀನಿ. ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತಂತೆ. ಆಯ್ತಾ? ಈ ಅಕ್ಕಿನ ಜಾಸ್ತಿ ಎಲ್ಲಿ ಬಳಸ್ತಿದ್ರು ಅಂದ್ರೆ, ಚೈನೀಸ್ ರೆಸ್ಟೋರೆಂಟ್ ಇರುತ್ತಲ್ಲ, ಅಲ್ಲಿ ಆಹಾರ ಪದಾರ್ಥ ಈ ಊಟಕ್ಕೆಲ್ಲ ಬೆಳೆಸರಂತೆ. ನೂಡಲ್ಸ್ ಅಂತಾರಲ್ಲ, ಹೆಂಗ ಉದ್ದು ಕೆಳಕೊಂಡು ತಿಂತಾರಲ್ಲ ಅಂತದ್ದು. ಮತ್ತೆ ನಮ್ ಕಡೆ ಶಾವಿಗೆ ಮಾಡ್ತೀವಲ್ಲ, ಹಂಗೆ ನಾವ್ ಎರಹುಳ ಅಂತ ಕರಿತೀವ. ಬಾರಿ ಚೆನ್ನಾಗಿರುತ್ತೆ ಹಂಗೆ. ನೂಡಲ್ಸ್ ಅಂತಾರಲ್ಲ ಅದು, ಮತ್ತೆ ಫ್ರೈಡ್ ರೈಸ್ ಅಂತ ಮಾಡ್ತಾರಂತೆ, ಅದೆಲ್ಲ ಜಾಸ್ತಿ ಅಲ್ಲಿ ಬಳಸ್ತಾರಂತೆ ಊಟಕ್ಕೆ. ರೆಸ್ಟೋರೆಂಟ್ ಅಂದ್ರೆ ಅಂತ ಹೋಟ್ಲ್ ಅಲ್ವಾ, ಅಲ್ಲೆಲ್ಲ ಬಳಸ್ತಾರಂತೆ. ಆಮೇಲೆ ಇದನ್ನ ನಮ್ ಕಡೆಯ ಈ ಕಡೆಗ್ ಬಂದ್ರೆ ಪಾಯಸ ಮಾಡ್ತಾರಂತೆ. ಓ ಚಂದಾಕಿರುತ್ತಂತೆ. ಮಾಡ್ತೀವಲ್ವಾ? ಮಾಡ್ತೀವಿ. ಅಲ್ಲ ಇದು ಯಾವಾಗ ಗೊತ್ತಾ, ಈ ಆಷಾಢ ಮಾಸದಾಗೆ ಒಂದು ಮಧುಬನ್ ಸೊಪ್ಪು ಅಂತ ಬರ್ತದೆ. ಆಯ್ತಾ? ಆ ಮಧುಬನ್ ಸೊಪ್ಪಿಗೆ ಈ ಅಕ್ಕಿ ಹಾಕ್ಬಿಟ್ಟು ಮಾಡೋರಂತೆ. ಕೇಳಿದ ಈಗ ಯಾಕೋ ಸಿ ನೆನಪಾಯ್ತು ನೋಡು. ಕರಿ ಅಕ್ಕಿನೇ ಬರ್ತಕೊಂಡಿದ್ದೆ, ಈಗ ನೆನಪಾದಾಯ್ತಾ? ಆಮೇಲೆ ಇದು ಈ ಸಿಟಿ ಇರುತ್ತಲ್ಲ, ಸಿಟಿ ಮತ್ತೆ ಈ ಅಂತಾರಾಷ್ಟ್ರೀಯ ಮಟ್ಟ ಅಂತ ಇರುತ್ತಂತಲ್ಲ, ಅಲ್ಲೆಲ್ಲ ಭಾರಿ ಬೆಲೆ ಐತಂತೆ, ಭಾರಿ ಬೇಡಿಕೆ ಐತಂತೆ. ಇದು ಸ್ವಲ್ಪ ಬೆಳೆಯೋದು ಹೊಸಿ ಕಷ್ಟವೇಯ. ಐದರಿಂದ ಐದೂವರೆ ಅಡಿ ಬರ್ತದಂತೆ. ನಮ್ಮ ಅಷ್ಟುದಕ್ಕೆ ಬರ್ತದೆ, ಅಷ್ಟುದೇ ಬರುತ್ತಂತೆ. ಅಷ್ಟೇ ಅನ್ನೆಲ್ಲ ಬಿಡುವ, ನಮ್ ರಾಜಮುಡಿ ಹಂಗೆ ಬರೋದು. ರಾಜಮುಡಿ ಅದೇನ್ ಕಮ್ಮಿ ಬೆಳೀತದ? ಹುಲ್ಲು ಜಾಸ್ತಿ ಆಗ್ಲಿ ಅಂತ ಬೆಳೆಯೋದು, ದನಕರುಗಳಿಗಾಗ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಹೊಸಿ ಕೇಳ್ತವ, ಹೆದರ್ಕಬಾರ್ದಲ್ಲ. ಅದಕ್ಕೆ ಹೊಸಿ ಮೊದ್ಲು ಹೇಳ್ಕೊಬಿಟ್ರೆ ಗೊತ್ತಾಗ್ಬಿಡುತ್ತೆ, ಹಣೆ ಎಲ್ಲ ಪ್ಲಾನ್ ಮಾಡ್ಕೊಬಿಡ್ತದೆ ಅಲ್ವಾ. ಅದಕ್ಕೆ ಆಮೇಲೆ ನೋಡಿ ಏನೇನೈತಿ ಅಂದ್ರೆ, ಕಪ್ಪಕ್ಕಿಲಿ 23-24 ತರದ್ದು ಇದೀತಂತೆ ಪೋಷಕಾಂಶ. ಅದಂತ ಆಂಟಿ ಆಕ್ಸಿಡೆಂಟ್ ಅಂತಾರಲ್ಲ ಅದಿರುತ್ತಂತೆ. ಪ್ರೋಟೀನ್ ಎಲ್ಲ ಬಾರಿ ಹೆಚ್ಚಾಗಿರ್ತವಂತೆ ನೋಡ್ದ. ಮತ್ತೆ ಇದು ಒಳ್ಳೆ ಕೊಲೆಸ್ಟ್ರಾಲ್ ನ ಜಾಸ್ತಿ ಮಾಡುತ್ತಂತೆ. ಕೊಬ್ಬು ಕೊಬ್ಬು ಕೊಬ್ಬಿನಂಶ ಜಾಸ್ತಿ ಮಾಡ್ತದಂತೆ, ಜಾಸ್ತಿ ಮಾಡುತ್ತಂತೆ. ಒಳ್ಳೆದನ್ನ ಆದ್ರೆ ಕೆಟ್ಟದನ್ನ ಕಡಿಮೆ ಮಾಡುತ್ತಂತೆ ನೋಡ್ದ. ಇಲ್ಲಿರೋದು ಪಾಯಿಂಟ್ ಅಲ್ವಾ, ಕೊಬ್ಬಿನಂಶ ಹೆಚ್ಚಿಗೆ ಮಾಡಿ ಕೆಟ್ಟ ಕೊಬ್ಬು ತೆಗ್ದಾಗ್ತದೆ, ಕೆಟ್ಟ ಕೊಬ್ಬೆಲ್ಲ ತೆಗ್ ಬಿಸಾಕದೆ. ಆಯ್ತಾ? ಆಮೇಲೆ ಅದೇ ನೀನು ಒಟ್ಟಾಗಿ ಹೇಳ್ತೀಯ ಅಂತಂದ್ರೆ, ಈ ವಿಟಮಿನ್ ಬಿ ಮತ್ತೆ ಇ ಅಂತಾರಲ್ಲ, ಅದು ಮತ್ತೆ ಈ ನಿಯಾಸಿನ್ ಅಂತ, ಈ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇವೆಲ್ಲ ಬಾರಿ ಬಾರಿ ಇರ್ತವಂತೆ. ಅಲ್ಲಿಗೆ ಏನ್ ಹೇಳ್ಬೇಕು, ಪೌಷ್ಟಿಕಾಂಶದ ಆಗರ ಅಂತಾನೆ ಹೇಳ್ಬೇಕು ಅಲ್ವಾ. ಮತ್ತೆ ನಾನು ಇದ್ ಹೆಂಗ್ ಮಾಡೋದು ಅಂತ ಹೇಳ, ಕಪ್ಪು ಅಕ್ಕಿದು ಪಾಯ್ಸವಾ ಹೇಳು, ತಿಳ್ಕೊತೀರಾ? ಹೇಳವ. ಹಂಗಾದ್ರೆ ಒಂದು ಕಪ್ಪು ಅಕ್ಕಿ, ಒಂದ್ ಕಪ್ ಅಕ್ಕಿಗೆ ಅರ್ಧ ಕಪ್ಪು ಬೆಲ್ಲ ಪುಡಿ ಆದ್ರೂ ಸರಿನೇ. ಅದು ಕರಿಬೆಲ್ಲ ಆಗ್ಬೇಕಾ? ಕರಿಬೆಲ್ಲ ಆದ್ರೂ ಕುಸಿ ಇನ್ನೂ, ಅದು ಟೇಸ್ಟ್ ಚೆನ್ನಾಗ್ ಬರ್ತದೆ. ಆಮೇಲೆ 2 ಚಮಚ ತುಪ್ಪ. ಆಯ್ತಾ? ಆಮೇಲೆ ಒಂದು ಹೋಳ್ ತೆಂಗಿನಕಾಯಿ. ಆಯ್ತಾ? ಮಾಡೋದ್ ಹೆಂಗೆ ಅಂತ ಹೇಳ್ತೀನಿ. ಒಂದ್ ಕಪ್ ಅಕ್ಕಿಯ ಸ್ವಲ್ಪ ತೊಳೆದ್ಬಿಟ್ಟು ರಾತ್ರಿ ಎಲ್ಲ ನೆನ್ಸಿಡೋದು. ಆಯ್ತಾ? ಆ ನೀರ್ ನೆನ್ಸಿಟ್ಟಿರ್ತೀವಿ ನೀರು ಅಂದ್ರೆ, ಒಂದ್ ಕಪ್ಪಿಗೆ 2-3 ಕಪ್ ನೀರ್ ಹಾಕಿಡ್ಬೇಕು. ಆ ನೀರ್ ಹಾಕಿಟ್ಟಿದ್ದ ಆ ನೀರ್ ವೇಸ್ಟ್ ಮಾಡ್ಬಾರ್ದು, ಅದೇ ರಸ ಇರ್ತದ. ಆಮೇಲೆ ರಾತ್ರಿ ಎಲ್ಲ ನಿಂದಿರುತ್ತಲ್ಲ, ಬಿಸಾಕಿರಿನೇ ನುಳಿತು. ಅದಕ್ಕೆ ಮಾಡ್ಬೇಕು, ಒಂದ್ ಕಪ್ ಅಕ್ಕಿಗೆ 3 ಕಪ್ ನೀರ್ ಹಾಕಿ, ಅದೇ ನೀರ್ನ ಸೇರಿಸಿ ಒಟ್ಟಿಗೆ 3 ಕಪ್ ಮಾಡಿ ಕುಕ್ಕರ್ ನಾಗ ಬೇಸ್ಕೊಳ್ಳಿ. ಆಯ್ತಾ? ಬೇಸ್ಕೊಂಡಾದ್ಮೇಲೆ ಅದು ವಿಸಲ್ ಎಲ್ಲ ಇಳಿತದಲ್ಲ, ಅದ್ ಇಳ್ದಾದ್ಮೇಲೆ ಬೇರೆ ಇನ್ನೊಂದ್ ಪಾತ್ರೆ ಒಲೆ ಮೇಲೆ ಇಟ್ಕೊಂಡು, ಆ ಪಾತ್ರೆಗೆ ಈ ಬೇಯಿಸಿದ ಅಕ್ಕಿ ಇರುತ್ತಲ್ಲ, ಆ ಅಕ್ಕಿ ಆಮೇಲೆ ಬೆಲ್ಲ 1/2 ಕಪ್ ಹೇಳಿದ್ನಲ್ಲ, ಆಮೇಲೆ ಈ ತೆಂಗಿನಕಾಯಿ ಹೋಳ್ ಹೇಳದ್ನ, ಅದ್ರ ತುರಿ ತುರಿದು ಹಾಲು ಹಾಲು ಮಾಡ್ಕೊಳ್ಳೋದು. ಅದನ್ ಹಾಕಿ ಒಲೆ ಮೇಲೆ ಸಣ್ಣ ಉರಿ ಇಟ್ಟು ಚೆನ್ನಾಗ್ ಬೇಯಿಸ್ಕೊಳ್ಳೋದು. ಏನ್ ಸೋಂಪಾಗಿ ಬರ್ತದೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅಲ್ಲ, ಹೆಂಗಿರ್ ಕುಕ್ಕರ್ ಅಲ್ಲಿ ಅಕ್ಕಿ ಹಾಕಿರ್ತೀವಿ, ಅದಾಗ್ಲೇ ಅನ್ನ ಆಗೋಗಿರ್ತದಲ್ಲ, ಮತ್ತಿನ್ನೊಂದ್ಸಲ ಬೇಯಿಸ್ಬೇಕಾ? ಇಲ್ಲ ಇಲ್ಲ, ಪಾತ್ರೆ ಇಟ್ಕೊಂಡ್ ಬೇಯಿಸ್ಕತಿಯಲ್ಲ, ಅದಕ್ಕೆ ಹೇಳಿದ್ದು ಸಣ್ಣ ಉರಿ ಇಟ್ಕೋಬೇಕು ಅಂತ. ಆಮೇಲೆ ಮತ್ ಬೇಯಕಲ್ಲ ಈ ಬೆಲ್ಲ ಇದೆಲ್ಲ ಹದ ತಕೋಬೇಕಲ್ಲ, ಅದಕ್ಕೋಸ್ಕರ ಒಂದ್ 10 ನಿಮಿಷ ಚೆನ್ನಾಗಿ ಸಣ್ಣ ಉರಿಲಿ ಬೇಯಿಸ್ಕೊಬಿಟ್ರೆ ಬೋಸ್ ಅಂತ ಆಕಿರ್ತದೆ. ನೋಡಪ್ಪ ಶಂಕರಣ್ಣ, ಈಗ ಕರಿ ಬತ್ತದ ಬಗ್ಗೆ ಹೇಳಿದ್ಲು ನಮ್ ಚಂದ್ರಕ್ಕ. ಆಯ್ತಾ? ಈಗೆಲ್ಲವ ಹೆಂಗೆ ಅಂತ ಅಂದ್ರೆ, ಈ ಕಪ್ಪುದ್ರ ಮೇಲೆ ಜಾಸ್ತಿ ಪ್ರೀತಿ ಜಾಸ್ತಿ ಐತೆ, ಯಾಕೆಂದ್ರೆ ಆರೋಗ್ಯ ಕಾಪಾಡ್ತದಲ್ಲಪ್ಪ ಅದು. ಖಂಡಿತವಾಗ್ಲೂ ಈ ಬೆಳಗಿರೋದು ಬೆಳಗಿರೋದೆಲ್ಲ ಅದ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಒಂದು ಬೆಳಗ್ಗೆ ಏನೇನಿರ್ತಾವೋ ಅವು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳವ್ರೆ. ಆಯ್ತಾ? ಬಿಳಿ ಅಕ್ಕಿ, ಈ ಮೈದಾ ಹಿಟ್ಟು, ಸಕ್ಕರೆನು ಬೆಳಗಿರ್ತದೆ. ಈ ಬೆಳಗಿರೋವೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ಈ ಸ್ವಲ್ಪ ಕಂದ್ ಬಣ್ಣಕ್ಕಿರವು, ಕೆಂಪ್ಗಿರವು, ಕಪ್ಪಗಿರವು, ಇಂಥವ್ ಬಳಸಿದ್ರೆ ಇವು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಹೇಳ್ತವ್ರೆ. ಆಯ್ತಾ? ಈಗ ಈ ಕೃಷಿ ಮೇಳ ಶುರು ಆಗ್ಬಿಟ್ಟೈತೆ ಬೆಂಗಳೂರಿಂದು. ಈಗ ಅಲ್ಲೂ ಇದ್ರ ಬಗ್ಗೆ ಎಲ್ಲ ಇಟ್ಟಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇದ್ ಬೆಳೆಯೋದಂಗೆ ಮಾಡೋದಂಗೆ ಯಾವ ಟೈಮಲ್ಲಿ ಹಾಕ್ಬೇಕು, ಬೀಜ ಎಲ್ಲಿ ಸಿಗ್ತವೆ ಅಂತ ಎಲ್ಲ ಕೇಳ್ಕೊಂಡು ತಗೊಂಡು ಬಂದ್ಬಿಡೋಣ. ನಮ್ಮ ಹಾಸನ ಜಿಲ್ಲೆಗೆ ಈಗ 13ನೇ ತಾರೀಕು ಟೈಮ್ ಕೊಟ್ಟವ್ರೆ. ನಾಳೆ ಆಯ್ತಾ, ನಾಳೆ ನಾನು ಕೃಷಿ ಮೇಳಕ್ಕೆ ಹೋಗ್ತಿದ್ದೀನಿ. ಎಷ್ಟು ಗಂಟೆ ಹೊರಟ್ತೀಯಪ್ಪಂಗಾರೆ? ಬೆಳಗ್ಗೆಲ್ಲ ಹೊರಟ್ಬಿಡೋಣ. ಬೆಳಗ್ಗೆ ಹೋಗ್ಬೇಕು ನೀನು ಬೆಳಗ್ಗೆ ಅಂತಾನೆ? ಬೆಳಗ್ಗೆ 4:00 ಬಸ್ ಐತಲ್ಲಪ್ಪ, 4:30 ಬಸ್ ಹತ್ಬಿಟ್ರಿ ಇಲ್ಲಿ ಊರಲ್ಲಿ. ಬೆಳಗ್ಗೆ 9:00 ಮ್ಯಾಜೆಸ್ಟಿಕ್ ತಗೊಂಡೋಗಿ ಎಸಿತಾನೆ. 9:00 ಅಲ್ಲಿ ಹೋದ್ರೆ ಅಲ್ಲೇ ಒಂಚೂರು ತಿಂಡಿ ಪಂಡಿ ಏನಾದ್ರು ತಿನ್ಕೊಂಡು ಅಲ್ಲಿಂದ ಅದೇ ಜಿಕೆ ವಿಕೆ ಅಂತ ಅಂತಾರಲ್ಲ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳಿ ಅಲ್ಲಿ ಹೋಗಿ ಸಾಯಂಕಾಲದವರೆಗೂ ಅಲ್ಲೇ ಅಲ್ಲಿ ಅತ್ತಗಿತ್ತಾಗ ಅಲ್ಲಾಡಂಗಿಲ್ಲ. ಏನೇನು ಅದರಲ್ಲೂ ಈ ಸರಿಯ ನಮ್ಮ ಆದಾಯ ದ್ವಿಗುಣ ಮಾಡಕ್ಕೆ ರೈತರದ, ಅದಕ್ಕೆ ಏನೇನು ಬೇಕೋ ಅದೆಲ್ಲ ಇಟ್ಟವ್ರಂತೆ. ನಮ್ಮ ಇನ್ಕಮ್ ಜಾಸ್ತಿ ಮಾಡೋಂಥವು ಏನೇನು ಬೇಕಂತವ ಅವೆಲ್ಲ ನೋಡ್ಕೊಂಡು ವಾಪಸ್ ಬರ್ಬೇಕು. ಈಗ ಸರಿ ನೀನ್ ಹೇಳೋದ್ ನೋಡಿದ್ರೆ ಈಗ ಹುಸಿ ಮನೆ ಕೆಲಸ ಐತದಲ್ಲ ಮುಗಿಸ್ಕೊಬಿಟ್ಟು ಹೊತ್ತರ ಬೇಗ ಹೇಳ್ಬೇಕಲ್ಲ. ಹುಸಿ ಬೇಗ ಮಂಕತ್ತೀನಿ ಈಗ. ಅಕೌ ನೀನು ಆಗ್ಲೇ ಹೇಳ್ದೆ ನಂಗೀಗ ಪಾಯಸ ಕುಡಿಯಷ್ಟು ಈಗ ಸಮಯ ಇಲ್ಲ. ನಾಳೆಗೆ ನಾನಲ್ಲಿ ಅಣ್ಣನ ಜೊತೆ ಬೆಂಗಳೂರಿಗೆ ಹೋಗ್ಬೇಕು, ಬಂದ್ಮೇಲೆ ಸಿಗ್ತೇನಂತೆ. ಚಂದ್ರಕರ ಕರ್ನಾಟಕ ಬಿಡು. ಅಕೌ ನೀನು ಬತ್ತೀಯಾ? ನೋಡೋಣ, ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ, ಬಿರ್ಬಿಟ್ಟೆ. 3 ಜಾಬ್ಗೆ ನಾನ್ ನಿನ್ಗೆ ಮಿಸ್ ಕಾಲ್ ಕೊಡ್ತೀನಿ, ಅವಾಗ ಹೇಳ್ಬೇಕು ನೀವು ರೆಡಿ ಆಗ್ಬೇಕು. 4:20 ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು. 4:00 4:30 ಅಂದ್ರೆ 4:30 4:29 ಅಲ್ಲ 31 ಅಲ್ಲ 30 ಕರೆಕ್ಟ್ ಆಗಿ ಬರ್ತದ ಬಸ್. ಅಲ್ಲೇನು ನಾವೇನ್ ನಿದ್ದೆಗಿದ್ದೆ ಮಾಡಂಗಿಲ್ಲ, ಎಲ್ಲದ ಇನ್ನೇನ್ ರೆಡಿ ಮಾಡ್ಕೊಳ್ಳದೆಯಾ? ಸರಿ ಸರಿ ಸರಿ, ಆಯ್ತು ರೆಡಿಯಾಗಿ ಮತ್ತೆ ಹೋಗೋಣಂತೆ. ಇದುವರೆಗೆ ಹಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳುತ್ತಿದ್ದೀರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ HS ಚಂದ್ರಮ್ಮ. ಈಗ ರೈತರಿಗೆ ಹವಾಮಾನ ವರದಿ. ನಾಳೆ ಸಂಜೆಯವರೆಗಿನ ಹವಾಮಾನ ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಭಾಗಶಃ ಮೋಡ ಕವಿದ ವಾತಾವರಣವಿರಲಿದ್ದು ಗಮನಾರ್ಹ ಬದಲಾವಣೆಗಳೇನೂ ಇರುವುದಿಲ್ಲ ಎಂಬುದಾಗಿ ತಿಳಿದು ಬಂದಿದೆ. ಇನ್ನು ತಾಪಮಾನದಲ್ಲಿ ನಾಳೆ ಸಂಜೆಯವರೆಗೆ ಗರಿಷ್ಠ 28°C ಕನಿಷ್ಠ 18°C ತಾಪಮಾನ ದಾಖಲಾಗುವ ಸಾಧ್ಯತೆ ಇರುತ್ತದೆ ಎಂಬುದಾಗಿ ಹವಾಮಾನ ಇಲಾಖೆಯು ವರದಿ ಮಾಡಿದೆ. ರೈತರಿಗೆ ಹವಾಮಾನ ವರದಿ ಕೇಳಿದಿರಿ. ಇನ್ನು ನಮ್ಮ ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ರಸಗೊಬ್ಬರಗಳು ಹಾಗೂ ಇತರೆ ರಾಸಾಯನಿಕಗಳ ವಿವೇಚನಾಯುತ ಬಳಕೆ ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನಿ ಡಾ.ಎಸ್. ಚನ್ನಕೇಶವ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು, ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 MHz. ಈಗ ವೇಳೆ ಸರಿಯಾಗಿ 6:02. ಈಗ ಕಾರ್ಯಕ್ರಮ ವಿವರಣೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ